இப்போ நேராக நாங்கள் வந்து பேங்க்குக்கு ஆக்சுவல் போகும்போது அந்த பணத்தை நாங்கள் வித்ரா பண்ணின்னு வந்து நாங்கள் விவசாயம் பண்ணிக்கிறோம். இஸ் மதத் சே புவாயி கே பஹலே அப் கிசானோ கோ பீஜ் காத் கீட்நாசக் ஆர் கிருஷி சம்பந்தி அன்ய ஜரூரதோ கே லியே சாஹுகாரோ கே ஆகே ஹாத் நஹீ ஃபைலானா படதா. અને એના લીધે મારે કોઈ જોડે કે સગા સંબંધી કે મિત્રો જોડે મારે ઉછીના પૈસા લેવાની જરૂર પડતી નથી અને એનાથી હું સારી એવી ખેતી કરી શકું છું. ઇસ યોજના સે મિલે લાભ તથા આવેદન કી સ્થિતિ દેખને કે લિયે પીએમ કિસાન પોર્ટલ લોન્ચ કિયા ગયા હે. ઇસ પોર્ટલ કે માધ્યમ સે પાત્ર કિસાન અપના પંજીકરણ સ્વયં કરને કે સાથ સાથ અબ તક મિલે લાભ ઓર અપને આવેદન કી સ્થિતિ ફાર્મર્સ કોર્નર સે દેખ સકતે હૈ. इस योजना का लाभ पात्र किसानों को ही मिल सके इसके लिए इस प्रक्रिया को फूल प्रूफ बनाते हुए इसे आधार और इनकम टैक्स वेरिफिकेशन के साथ साथ फिजिकल वेरिफिकेशन से भी जोड़ा गया है. इसके अलावा किसानों की सुविधाओं और जानकारी के लिए पीएम किसान मोबाइल ऐप भी विकसित किया गया है. पीएम किसान सम्मान निधि योजना का लाभ देश के सभी राज्यों और केंद्र शासित प्रदेशों के किसानों को मिल रहा है. इसे हासिल करके हमारा किसान सबल और आत्मनिर्भर हो रहा है. इस स्कीम ने हमारा भारत सरकार ने हमारा किसान के लिए बहुत बड़ा सम्मान दिया है. इसीलिए हम भारत सरकार को प्रधानमंत्री नरेंद्र मोदी जी को हम बहुत बहुत धन्यवाद देती हूँ. आत्मनिर्भर भारत की पहचान प्रगतिशील और समर्थ किसान. ರೈತ ಬಾಂಧವರೇ, ಈಗ ಕೇಳಿ ಸಾವಯವ ಕೃಷಿ ಕುರಿತು ಕೂಡ್ಲಿಗಿ ತಾಲೂಕು ಎಂಬಿ ಅಯ್ಯನಹಳ್ಳಿ ಗ್ರಾಮದ ಪ್ರಗತಿಪರ ರೈತರಾದ ಶ್ರೀ ಪ್ರದೀಪ್ ಕೆ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ರೈತ ಬಾಂಧವರೇ, ಕಿಸಾನವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಒಬ್ಬ ಯುವ ರೈತರು ಪ್ರದೀಪ್ ಕೆ, ಇವರು ಕೂಡ್ಲಿಗಿ ತಾಲೂಕಿನ ಎಂಬಿ ಅಯ್ಯನಹಳ್ಳಿ ಗ್ರಾಮದವರು. ವಿಶೇಷತಃ ಇವರು ಡಿಪ್ಲೊಮೋ ಇಂಜಿನಿಯರಿಂಗ್ ಮುಗಿಸಿಕೊಂಡು ನಂತರದಲ್ಲಿ ಸುಮಾರು 7 ವರ್ಷ ಬೇರೆ ಬೇರೆ ಹೊರ ರಾಜ್ಯಗಳಲ್ಲೆಲ್ಲ ಕೆಲಸಗಳನ್ನೆಲ್ಲ ಮಾಡಿ ಮತ್ತೆ ಈಗ ಅವರು ಕೃಷಿಯಲ್ಲಿ ನಿರತರಾಗಿದ್ದಾರೆ. ಕೃಷಿ ನಿಜವಾದ ನೆಮ್ಮದಿ ಕೊಡುತ್ತೆ, ಸ್ವಾಭಿಮಾನ ಕೊಡುತ್ತೆ ಅಂತ ಅವರು ಹೇಳ್ತಾ ಇದ್ದಾರೆ. ಅವರ ಈ ಕೃಷಿ ಅನುಭವಗಳನ್ನು ಇವತ್ತು ನಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದಾರೆ, ಅವರನ್ನು ಮಾತನಾಡಿಸೋಣ. ನಮಸ್ಕಾರ ಪ್ರದೀಪ್ ಅವರೇ. ನಮಸ್ತೆ. ಪ್ರದೀಪ್ ಅವರೇ, ಮೂಲತಃ ನಿಮ್ಮ ಊರು, ನಿಮ್ಮ ಕುಟುಂಬದ ಹಿನ್ನೆಲೆ ಇವೆಲ್ಲ ಹೇಳಿ ಸ್ವಲ್ಪ. ನಮ್ಮ ಹೆಸರು ಪ್ರದೀಪ್ ಅಂತೇಳಿ. ನಮ್ಮದು ಕೂಡ್ಲಿಗಿ ತಾಲೂಕು ಎಂಬಿಐನಹಳ್ಳಿ ಗ್ರಾಮ. ಮಹೇಶಪ್ಪ ಅಂತೇಳಿ ನಮ್ಮ ತಂದೆಯವರ ಹೆಸರು. 5 ಜನ ಇರ್ತಕ್ಕಂಥ ಕುಟುಂಬ. ಈಗ ನಮ್ಮದು 4 ಎಕರೆ ಜಮೀನಿದೆ. ನಮ್ಮ ಕುಟುಂಬ ಅಥವಾ ಸಂಪೂರ್ಣ ಹಿನ್ನೆಲೆ ಕೃಷಿ ಕುಟುಂಬನೇ. ಕೃಷಿದೇ ಆಧಾರಿತನೇ ಜೀವನ ನಮ್ಮದು. ಈಗ ಸಾಮಾನ್ಯವಾಗಿ ಎಲ್ಲರೂ ನಗರದ ಕಡೆ ಹೋಗುವಂಥ ಒಂದು ವಯೋಮಾನದಲ್ಲಿ ನೀವು ಹೋಗಿದ್ದೀರಿ. ಹೌದು. ವಿದ್ಯಾಭ್ಯಾಸ, ಉದ್ಯೋಗ, ಒಂದಿಷ್ಟು ದುಡ್ಡು, ಇದನ್ನೆಲ್ಲ ಬೆನ್ನತ್ಕೊಂಡು ಹೋದವರು ನೀವು. ಹೌದು. ಈಗ ಅದೆಲ್ಲದನ್ನು ತೊರೆದು ಕೃಷಿಗೆ ಬಂದ್ರಿ, ಇದ್ರ ಹಿಂದಿನ ಮರ್ಮ ಏನು ಅಂತ? ಕಾರಣ ಇಷ್ಟೇ, ನಾನು ಮಾಡಿದ್ದು ಮೆಕ್ಯಾನಿಕಲ್. ಮೆಕ್ಯಾನಿಕಲ್ ಫೀಲ್ಡು ಮಿಷಿನ್ ಯಾವ ಥರ ವರ್ಕ್ ಮಾಡುತ್ತೋ ಮನುಷ್ಯನು ಅದೇ ಥರನೇ ಜೀವನ ಮಾಡ್ತಾ ಇದ್ದೀವಿ. ನಾನು 7 ವರ್ಷ ಕೆಲಸ ಮಾಡಿದ್ದನ್ನು ಮಿಷಿನ್ ಥರನೇ ಜೀವನ ಮಾಡಿರೋದು. ಹೌದಾ? ಫ್ಯಾಮಿಲಿಗೆ ಟೈಮ್ ಕೊಡೋಕೆ ಟೈಮ್ ಇಲ್ಲ, ಕಂಪ್ನಿ ಟೆನ್ಷನ್ನು, ವರ್ಕ್ ಲೋಡು, ಅದರಿಂದ ನಮಗೆ ಆಗತಕ್ಕಂಥ ಬೆನಿಫಿಟ್ ಯಾವುದೂ ಇಲ್ಲ. ನಮ್ಮ ಆರೋಗ್ಯದ ಮೇಲೆ ದುಷ್ಪರಿಣಾಮಗಳೇ ಜಾಸ್ತಿ. ನೆಮ್ಮದಿ ಇಲ್ಲ ಮೇಲಾಗಿ, ಕುಟುಂಬ ಬಿಟ್ಟು ಹೊರಗಡೆ ಇರಬೇಕು. ಹಾಗಾಗಿ ಮತ್ತೆ ನಾನು ಹೊರಳಿ ಕೃಷಿಗೆ ಬಂದಿರೋದು. ನಿಮ್ಮ ವೃತ್ತಿಯನ್ನೆಲ್ಲ ಬಿಟ್ಟು ಬಂದ ವರ್ಷ ಯಾವುದು ಅದು? 2014 ನಾನು ನನ್ನ ಮೆಕ್ಯಾನಿಕಲ್ ಲೈಫ್ ತೊರೆದು ಕೃಷಿ ಜೀವನಕ್ಕೆ ಬಂದಿದ್ದು. ಅಲ್ಲಿಂದ ಓಡಿ ಬಂದಂಗೆ ಆಯ್ತಾ? ಓಡಿ ಬಂದಂಗೆ ಆಗಿರೋದು. ಕಾರಣ ಇಷ್ಟೇ, ನಮ್ಮ ಕರ್ನಾಟಕದಲ್ಲಿ ನಾವು ಮಾಡಿರ್ತಕ್ಕಂಥ ಮೆಕ್ಯಾನಿಕಲ್ ಫೀಲ್ಡ್ಗೆ ಕೆಲಸ ಸ್ವಲ್ಪ ಟಫ್ ಆಯ್ತು ನಮಗೆ ಸಿಗತಕ್ಕಂಥದ್ದು. ಆ ಟೈಮಲ್ಲಿ ನಮ್ಗೆ ಹೊರ ರಾಜ್ಯದಲ್ಲಿ ಸಿಕ್ತು, ಪ್ಯಾಕೇಜ್ ಚೆನ್ನಾಗಿತ್ತು, ಕಂಪ್ನಿ ಚೆನ್ನಾಗಿತ್ತು, ಎಲ್ಲ ಚೆನ್ನಾಗೇ ನಡೀತಾ ಇತ್ತು. ಬಟ್ ನಿಮ್ಗೆ ಆಗೆಲ್ಲ ಸಂಬಳ ಸರ್, ನಾನು ಬಿಟ್ಟು ಬರ್ಬೇಕಾದ್ರೆ ನನಗೆ 38 ಸಿಗ್ತಾ ಇತ್ತು 2014. ಸೊ ಅದರಿಂದ ಜೀವನ ಚೆನ್ನಾಗಿ ನಡೀತಾ ಇತ್ತು. ಒಂದು ಜೀವನ ಚೆನ್ನಾಗಿ ನಡೀತಾ ಇತ್ತು, ಬಟ್ ನನಗೆ ನಾನೊಬ್ಬನೇ ಜೀವನ ಮಾಡೋದು ಅವಶ್ಯಕತೆ ಇಲ್ಲ ಅಲ್ಲ, ಹಾಗಾಗಿ ಎಲ್ಲ ಫ್ಯಾಮಿಲಿ ಜೊತೆನೇ ಇರಬೇಕಂತೇಳಿ ಬಂದಿರೋದು. ಆಗ ನೀವೇನು ಕೃಷಿಗೆ ಬಂದ್ರಲ್ಲ, ನಿಮ್ಗೆ ಈಗಾಗಲೇ ಮೊದಲು ಕೃಷಿಯ ಬಗೆಗೆ ಒಲವು ಮತ್ತು ಕೆಲಸ ಮಾಡುವ ಒಂದು ಶ್ರಮ ಹಾಕುವ, ತಾಳ್ಮೆ ವಹಿಸುವ, ಈ ಎಲ್ಲ ಗುಣಗಳು ಇದ್ದವು ಮೊದಲು ನಿಮಗೆ? ಸರ್, ಕೃಷಿ ಬರೋದಕ್ಕೆ ಕಾರಣ ಮೊದಲಿಂದನೂ ನಮ್ಮ ಕೃಷಿಕರ ಕುಟುಂಬನೇ. ನಾವು ಈವನ್ ಹೈಸ್ಕೂಲ್ ಓದಬೇಕಾದ್ರೇನು ನಾವು ಬೆಳಗ್ಗೆ ಹೊಲಕ್ಕೆ ಹೋಗ್ಬಿಟ್ಟು ಬಂದು ಮತ್ತೆ ಸ್ಕೂಲ್ಗೆ ಹೋಗ್ಬೇಕು, ಮತ್ತೆ ಸ್ಕೂಲಿಂದ ಬಂದು ಮತ್ತೆ ಹೊಲದ ಕೆಲಸ ಮಾಡಲೇಬೇಕು, ಆ ಥರ ಬೆಳ್ಕೊಂಬಂದಿರೋರು. ಸೊ ಆ ಅಟ್ಯಾಚ್ಮೆಂಟ್ ಇರೋದ್ರಿಂದ ನಿಮ್ಗೇನು ಕಷ್ಟ ಅನಿಸಿಲ್ಲ? ಅದು ಕಷ್ಟ ಅನಿಸಲ್ಲ. ಸರಿ, ಆಗ ನೀವೇನು ಇಲ್ಲಿ ಬಂದ್ರಲ್ಲ, ಈಗ ಕೃಷಿಯಲ್ಲಿ ಏನು ಮಾಡಬೇಕು, ಏನೆಲ್ಲ ಮಾಡಿದರೆ ನನಗೆ ಒಂದು ಸುಸ್ಥಿರವಾದ ಬದುಕನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅಂತ ಇದನ್ನೆಲ್ಲ ಆಲೋಚನೆ ಮಾಡಿದ್ರೆ ಹೇಗೆ? ಸರ್, ನಾವು ಇಲ್ಲಿ ಬಂದ ಮೇಲೆ ಮೊದಲು ನಾನು ಅದ್ರ ಬಗ್ಗೆ ತಿಳ್ಕೊಂಡಿದ್ದು, ಇದು ಕೃಷಿಯಲ್ಲಿ ದುಡ್ಡು ಮಾಡ್ಬೋದು, ಒಂದೇ ಸಲ ದುಡ್ಡು ಮಾಡಿಬಿಡ್ಬೋದು, ಯಾರೋ ಒಬ್ಬರು ಇಬ್ಬರು ನೋಡಿಕೊಂಡು ಮಾಡಿರೋದು ನೋಡಿಕೊಂಡು, ಈಗ ಯೂಟ್ಯೂಬಲ್ಲಿ ಬಂದಿರೋದು ನೋಡಿಕೊಂಡು, ಹಾಂ ಇವರು ಈ ಥರ ಕೃಷಿ ಮಾಡಿದ್ದಾರೆ, ಇವರು ಇದು ಬೆಳೆ ಬೆಳೆದಿದ್ದಾರೆ, ಇಷ್ಟು ದುಡ್ಡು ಮಾಡಿದ್ದಾರೆ, ಈ ಎಲ್ಲ ಯೂಟ್ಯೂಬಲ್ಲಿ ನೋಡಿಕೊಂಡು ಅದನ್ನು ನೋಡಿಕೊಂಡು ಅದನ್ನು ಮನಸ್ಥಿತಿಯಲ್ಲಿ ಇಟ್ಕೊಂಡೆ ನಾನು ಕೃಷಿಗಿಳಿದಿದ್ದು. ಆದರೆ ಅದನ್ನು ಇಳಿದ ಮೇಲೆ ಅದರ ಆಳ ಅರತ ಮೇಲೆ ಗೊತ್ತಾಯಿತು, ಕೃಷಿಲಿ ಒಂದೇ ದಿವಸದಲ್ಲಿ ದುಡ್ಡು ಮಾಡೋಕ್ಕಾಗಲ್ಲ. ಕೃಷಿ ಅನ್ನೋದು ಸಾವಯವ ಮತ್ತು ವ್ಯವಸಾಯ. ವ್ಯವಸಾಯ ಅಂದರೆ ನಮ್ಮ ಅವಯವಗಳೆಲ್ಲ ಸಾವಿದ ಮೇಲೆ ಅದು ವ್ಯವಸಾಯ ಆಗೋದು, ನಾವು ಮಾಡಿದ ಮೇಲೇ ಆಗೋದು ಅನ್ನೋದು ಅವಾಗ ಗೊತ್ತಾಗಿದ್ದು ನಮಗೆ. ಅಲ್ಲಿಂದ ನಾನು 3-4 ವರ್ಷ ಕಂಟಿನ್ಯೂ ಆಗಿ ಪೂರ್ತಿ ಸಂಪೂರ್ಣ ಕೆಮಿಕಲಲ್ಲಿ ಮಾಡಿ ಸುಮಾರು 1-10 ಲಕ್ಷ ಲಾಸ್ ಆಗಿ, 10 ಲಕ್ಷ ಲಾಸ್ ಮಾಡ್ಕೊಂಡು ರೇಟ್ ಸಿಗಲಿಲ್ಲ ಒಂದೇ ಬೆಳೆ. ಈಗ ಇಂಟರ್ ಕ್ರಾಪ್ ಮಾಡಿದಾಗ ಏನಾಗುತ್ತೆ, ಒಂದು ಬೆಳೆಗೆ ರೇಟ್ ಸಿಗಲಿಲ್ಲ ಅಂದರೆ ಇನ್ನೊಂದು ಬೆಳೆ ನಮಗೆ ಬೆಲೆ ಕೊಡುತ್ತೆ. ಆದರೆ ಅಲ್ಲಿ ನಾನು ಮಾಡ್ತಿದ್ದ ಸ್ಟಾರ್ಟಿಂಗಲ್ಲಿ ಎಲ್ಲ ಸಿಂಗಲ್ ಒಂದೇ ಬೆಳೆ, ಒಂದೇ ಬೆಳೆ ಮಾಡೋದ್ರಿಂದ ಅದಕ್ಕೆ ಬೆಲೆ ಇರಲಿಲ್ಲ ಅಂದಾಗ ಪೂರ್ತಿ ವೇಸ್ಟ್, ಇನ್ವೆಸ್ಟ್ಮೆಂಟ್ ಟೋಟಲಿ ವೇಸ್ಟ್. ಹಾಗಾಗಿ ನಾವು ಸಂಪೂರ್ಣವಾಗಿ ಫೇಲ್ ಆದ್ವಿ. ಮತ್ತೆ ಅದರಿಂದ ಚೇತರಿಸ್ಕೊಳ್ಳೋಕೆ ಮತ್ತೆ ಯಾವ ರೀತಿ ಪ್ಲಾನ್ ಮಾಡಿದ್ರಿ? ಅದರಿಂದ ಚೇತರಿಸ್ಕೊಳ್ಳೋಕೆ ಪಕ್ಕದಲ್ಲೇ ಹುಲಿಕೆರೆ ಅನ್ನೋ ಗ್ರಾಮದಲ್ಲಿ ಸಾವಯವ ಸಜ್ಜನ್ ಅಂತಾನೆ ಕರೀತಾರೆ ಅವರಿಗೆ, ಅವರು ಮಾರ್ಗದರ್ಶನ ತಗೊಂಡು ಅಲ್ಲಿಂದ ಸಾವಯವಕ್ಕೆ ಕಾಲಿಟ್ವಿ. ಅಲ್ಲಿಂದ ಈಗ ಕನಿಷ್ಠ 5 ವರ್ಷದಿಂದ ಸಂಪೂರ್ಣವಾಗಿ ಸಾವಯವದಲ್ಲೇ ಮುಂದುವರಿತಾ ಇದ್ದೀವಿ. ಸಾವಯವದಲ್ಲಿ ಮೊದಲನೇ ಹೆಜ್ಜೆ ಇಟ್ಟಾಗ ನಮಗೂ ಭಾಳ ಎದುರಿಸ್ಬೇಕಾಯ್ತು ಕಷ್ಟಗಳನ್ನು. ಈಗ ಸಂಪೂರ್ಣವಾಗಿ ಅದ್ರ ಬಗ್ಗೆ ತಿಳ್ಕೊಂಡಿಲ್ಲ, ಮತ್ತೆ ಇಲ್ಲಿ ತಿಳ್ಕೊಂಡಿರೋ ಸಂಖ್ಯೆ ಬೆರಳೆಣಿಕೆ ಎಷ್ಟು. ಈಗ ಇದ್ದಿದ್ದು ನಮ್ಮ ಡಿಸ್ಟಿಕಲ್ಲಿ ಸಿಗೋದು 4-5 ಜನ ಸಿಗ್ತಾರೆ, ಅವ್ರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿ ಅವರಿಂದ ಏನೇನು ತೊಗೋಬೇಕು, ಯಾವ ಥರ ಮಾಡ್ಕೋಬೇಕು, ಭೂಮಿ ಯಾವ ಥರ ಅದ ಮಾಡ್ಕೋಬೇಕು, ಬೆಳೆ ಯಾವ ಥರ ಇರಬೇಕು, ಇಂಟರ್ ಕ್ರಾಪ್ ಮಾಡೋದಾದ್ರೆ ಯಾವ ಥರ ಮಾಡಬೇಕು, ಒಂದೇ ಕ್ರಾಪ್ ಮಾಡೋದಾದ್ರೆ ಯಾವ ಥರ ಮಾಡಬೇಕು, ಇದನ್ನೆಲ್ಲ ಅರ್ತ್ಕೊಂಡು ಮತ್ತು ಅದಕ್ಕೆ ಮೆಡಿಸಿನ್ಸ್ ಯಾವುದು, ಯಾವ ಟೈಮಲ್ಲಿ ಯಾವ ರೋಗ ಬರುತ್ತೆ, ಯಾವ ಟೈಮಲ್ಲಿ ಯಾವ ಬೆಳೆ ನಾಟಿ ಮಾಡಬೇಕು, ಇದನ್ನೆಲ್ಲ ತಿಳ್ಕೊಳ್ಳೋ ಅಷ್ಟೊತ್ತಿಗೆ ನಮಗೆ ಕನಿಷ್ಠ 2 ಇಯರ್ಸ್ ಟೈಮ್ ಹಿಡಿತು. ಅದಾದಮೇಲೆ ನಮ್ಮಲ್ಲೇ ಎಲ್ಲ ಮೆಡಿಸಿನ್ಸ್ನು ಅದಕ್ಕೆ ಏನೇನು ಬೇಕು, ಯಾವ್ಯಾವ ರೋಗಕ್ಕೆ, ಈಗ ಪೆಸ್ಟಿಸೈಡ್ ಆದರೂ ಯಾವುದು ಯಾವ ರೀತಿ ಇರಬೇಕು, ಫಂಗಿಸೈಡ್ ಯಾವ ಥರ ಇರಬೇಕು, ಅದಕ್ಕೆ ಫರ್ಟಿಲೈಸರ್ ಯಾವ ಥರ ಕೊಡಬೇಕು, ಪ್ಲಾಂಟ್ ಗ್ರೋತ್ ಸೊಲ್ಯೂಷನ್ಸ್ ಯಾವ ಥರ ಮಾಡ್ಕೋಬೇಕು, ಇದನ್ನೆಲ್ಲ ಕಲ್ತ್ಕೊಂಡು ನಾವೇ ತಯಾರು ಮಾಡಿಕೊಂಡು ಈಗ ಸಂಪೂರ್ಣ ಮಾಡ್ತಾ ಇದ್ದೀವಿ. ಸರ್, ಈಗ ನಿಮಗೆ ರಾಸಾಯನಿಕ ಗೊಬ್ಬರಗಳಿಂದ ಅಥವಾ ಏಕ ಬೆಳೆ ಪದ್ಧತಿಯಿಂದ ರೈತರು ಕೈ ಸುಟ್ಟುಕೊಳ್ಳೋದು ಸತ್ಯ ಅಂತ ಅರಿವಾಯಿತು. ಹೌದು. ಆಮೇಲೆ ನೀವು ಸಾವಯವ ಕೃಷಿಗೆ ಬಂದ್ರಿ. ಸಾವಯವ ಕೃಷಿಗೆ ಅಗತ್ಯವಾಗಿರ್ತಕ್ಕಂಥ ಒಳಸುರಿಗಳಾಗಿರ್ಬೋದು, ಗೊಬ್ಬರಗಳಾಗಿರ್ಬೋದು ಅಥವಾ ಔಷಧಿಗಳಾಗಿರ್ಬೋದು, ಇವೆಲ್ಲವನ್ನು ಸಿದ್ಧಪಡಿಸಿಕೊಳ್ಳೋದಕ್ಕೆ ನೀವೇ ತರಬೇತಿಯನ್ನು ಪಡ್ಕೊಂಡಿದ್ದೀರಿ. ಹೌದು. ಏನೇನು ಕೊಡ್ತಾ ಇದ್ರಿ, ಏನೇನು ತಯಾರು ಮಾಡ್ಕೊಂಡಿದ್ದೀರಿ, ಏನೇನು ಕೊಡ್ತಾ ಇದ್ರಿ ಬೆಳೆಗಳಿಗೆ ನೀವು? ಸರ್, ನಾವು ಒಂದು ಈಗ ಆಲಿನ ಅಂತಾರಲ್ಲ ಆ ತರ ಒಂದು ಗೋನಂದ ಜಲ ಅಂತ ಮಾಡ್ಕೋತೀವಿ. ಗೋನಂದಾಜಲ ಅದು ಆಲಿನ ಒಂದು ಪೆಸ್ಟಿಸೈಡ್ ಹೌದು, ಫಂಗಿಸೈಡ್ ಹೌದು, ಪ್ಲಾಂಟ್ ಗ್ರೋತ್ ಸೊಲ್ಯೂಷನ್ ಹೌದು, ಆಲಿನ ಒಂದು ಅದನ್ನು ಮಾಡ್ಕೊಂಡ್ರಿ. ಅದು ಬಿಟ್ರೆ ಈಗ ಫಂಗಿಸೈಡ್ಗೆ ಅಂತ ಹೇಳ್ಬಿಟ್ಟು ನಾವು ಉಳಿ ಮಜ್ಜಿಗೆ ಯೂಸ್ ಮಾಡ್ತೀವಿ, ಪೆಸ್ಟಿಸೈಡ್ಗೆ ಅಂತ ಹೇಳ್ಬಿಟ್ರೆ ದಶಪರ್ಣಿ ಕಷಾಯ ಮತ್ತೆ ಅಗ್ನಿಯಸ್ತ್ರ ಅಂತ ಯೂಸ್ ಮಾಡ್ತೀವಿ. ಈ ದಶಪರ್ಣಿ ಕಷಾಯ ಅಂದ್ರೆ, ದಶಪರ್ಣಿ ಅಂದ್ರೆ 10 ತರದ ವಿವಿಧವಾದ ಸೊಪ್ಪುಗಳನ್ನ ಹಾಕ್ಬಿಟ್ಟು ಅದನ್ನ 1-45 ದಿವಸ ಕೊಳೆ ಹಾಕ್ಬಿಟ್ಟು ಗಂಜು ಮತ್ತು ನೀರಲ್ಲಿ ಸಮ ಪ್ರಮಾಣದಲ್ಲಿ ಮಿಕ್ಸ್ ಮಾಡಿ ಕೊಳೆ ಹಾಕ್ಬಿಟ್ಟು ಅದು 45 ದಿವಸ ತಯಾರಾದಕ್ಕೆ ಟೈಮ್ ತಗೊಳ್ತದೆ. ಸೊ ಅದನ್ನ ದಶಪರ್ಣ ಕಷಾಯ ಅದು ಕೀಟನಾಶಕವಾಗಿ ಬಳಕೆ ಮಾಡ್ತೀವಿ. ಸರಿ, ಇಷ್ಟೆಲ್ಲ ಸಿದ್ಧತೆಯನ್ನು ಮಾಡ್ಕೊಂಡ್ಮೇಲೆ ಯಾವ ಬೆಳೆಗೆ ನೀವು ಮೊದಲು ಆರಂಭಿಸಿದ್ರಿ? ಮೊದಲು ತರಕಾರಿ ಬೆಳೆ. ತರಕಾರಿ ಬೆಳೆ ಸ್ವಲ್ಪ ಸ್ವಲ್ಪವಾಗಿ 1/2 ಎಕರೆಗೆ ಮಾಡ್ಕೋತ ಅದನ್ನ ಒಂದೇ ಸಲ ನಾವು ಅಪ್ಲೈ ಮಾಡಿದ್ದು ಅಂದ್ರೆ ಪಪ್ಪಾಯಿಗೆ. ಈ ಪಪ್ಪಾಯಿ ಆಲ್ಮೋಸ್ಟ್ ಆಲ್ ಎಲ್ಲ ಮಾಡ್ತಕ್ಕಂಥ ಕೆಮಿಕಲ್ಲೇ ಮಾಡ್ತಾ ಇರೋದು ನಮ್ಗೆ. ಅದು ಪಪ್ಪಾಯಿ ಕೆಮಿಕಲ್ ಅಲ್ಲಿ ಬೇಡ ಅಂತ ಹೇಳ್ಬಿಟ್ಟು ಪೂರ್ತಿ ನಿಶ್ಚಯ, ಯಾಕಂದ್ರೆ ಒಂದು ಟೈಮ್ ನಾವು ಈ ಕೆಮಿಕಲ್ ಮಾಡಿ ಫೇಲ್ ಆಗಿ ಸಿಕ್ಕಾಬಟ್ಟೆ ಮೈನೋ ಮಾಡಿಕೊಂಡು ಇರೋದ್ರಿಂದ ನಾವು ಕೆಮಿಕಲ್ ಬೇಡವೇ ಬೇಡ ಅಂತ ಹೇಳ್ಬಿಟ್ಟು ಸಂಪೂರ್ಣವಾಗಿ ಇದರಲ್ಲೇ ಹೋಗೋಣ ಅಂತೇಳಿ ಪಪ್ಪಾಯಿ ನಾಟಿ ಮಾಡಿದ್ವಿ. ಪಪ್ಪಾಯಿ ನಾಟಿ ಮಾಡಿದ್ವಿ, ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಏರುಪೇರು ಆಗ್ತದೆ, ಬೆಳೆ ಮಾತ್ರ ಸಂಪೂರ್ಣವಾಗಿ ಸಾವಯವದಲ್ಲಿ ಒಳ್ಳೆ ಬೆಳೆ ಬಂತು. ಯಾವ ತರ ಕೆಮಿಕಲ್ ಅಲ್ಲಿ ಮಾಡ್ತಾರೋ ಅವರಿಗೆ ಕಾಂಪಿಟೇಟಿವ್ ಆಗಿ ಬೆಳೆ ಬಂತು, ಚೆನ್ನಾಗಿ ಬಂತು. ಮತ್ತೆ ಗಿಡದ ಲೈಫ್ ಜಾಸ್ತಿ ಆಯ್ತು, ಹಣ್ಣಿನ ಕೀಪಿಂಗ್ ಕ್ವಾಲಿಟಿ ಜಾಸ್ತಿ ಆಯ್ತು, ಹಣ್ಣಿನ ರುಚಿ ನ್ಯಾಚುರಲ್ ರುಚಿ ಏನಿರುತ್ತಲ್ಲ ಅದು ಜಾಸ್ತಿ ಆಯ್ತು. ಎಲ್ಲಿ ಮಾರುಕಟ್ಟೆ ಪಪ್ಪಾಯಿಗೆ ನಿಮಗೆ ಇರೋದು? ಸರ್, ಮಾರುಕಟ್ಟೆ ಅಂತ ಏನಿಲ್ಲ, ಏನು ಲೋಕಲ್ ಅಲ್ಲಿ ಬಯರ್ಸ್ ಬಂದು ಖರೀದಿ ಮಾಡ್ತಾರಲ್ಲ ಏಜೆನ್ಸಿ ಇದ್ರು ಅವರಿಗೆ ಕೊಡ್ತಾ ಇದ್ದಿದ್ದು, ಅದಕ್ಕೆ ಸಪ್ರೇಟ್ ಮಾರ್ಕೆಟ್ ಸಾವಯವ ಮಾರುಕಟ್ಟೆ ಅಂತೇಳಿ ಏನೂ ಕೊಟ್ಟಿಲ್ಲ. ಅದ್ರ ಜೊತೆಗೆ ನಾವು ಆ ಟೈಮಲ್ಲಿ ಪಪ್ಪಾಯಿ ಹಾಕಿದ ಟೈಮಲ್ಲಿ ರೇಟ್ ಭಾಳ ಕಡಿಮೆ ಇದ್ದಿದ್ರಿಂದ ಸ್ವಂತ ನಾನೇ ಒಂದು ಗಾಡೀಲಿ ಹಾಕ್ಕೊಂಡು ಹಳ್ಳಿ ಹಳ್ಳಿ ಸಂತೆ ಸಂತೆಯಲ್ಲಿ ಮಾರಿದ್ದೆ. ಒಂದು ಎರಡು ಲೋಡ್ ಮಾತ್ರ ಬಂದವ್ರಿಗೆ ಕೊಟ್ಟಿವಿ ಸ್ಟಾರ್ಟಿಂಗಲ್ಲಿ, ಆಮೇಲೆ ಅವ್ರು ಕೇಳ್ತಕ್ಕಂತ ರೇಟ್ಗೆ ನಾವು ಕೊಟ್ರೆ ನಮಗೆ ಏನು ಅದರಿಂದ ಲಾಭದಾಯಕವಾಗಿ ಆಗಲ್ಲ ಅನ್ನಿಸ್ತು. ಅದರಿಂದ ಏನು ಮಾಡಿದ್ವಿ, ನಾವು ಒಂದು ಚಿತ್ರದುರ್ಗ ಸಾವಯವ ಸಂತೆ, ಒಂದು ದಾವಣಗೆರೆ ಸಾವಯವ ಸಂತೆ, ದಾವಣಗೆರೆ ತರಳಬಾಳ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ನಡೆಯುತ್ತೆ, ಚಿತ್ರದುರ್ಗದಲ್ಲಿ ಜೆ ಸಿ ಆರ್ ಭವನ ಅಲ್ಲಿ ಗಣೇಶನ ಗುಡಿ ಪಕ್ಕ ಸ್ಕೂಲ್ ಇದೆಯಲ್ಲ ಅಲ್ಲಿ ನಡೆಯುತ್ತೆ. ಇಲ್ಲಿ ಸಂತೆಗಳಿಗೆ ಹೋಗಿ ನಾವು ಮಾರುಕಟ್ಟೆ ಮಾಡ್ಕೊಂಡಿದ್ದೀವಿ. ನಿಮ್ಮ ಆ ನಷ್ಟವನ್ನು ತುಂಬಿಕೊಳ್ತಾ ಬಂದ್ರ? ಹಾಂ, ಈಗ ಒಂದು 50% ಆ ನಷ್ಟವನ್ನು ನಾನು ತುಂಬ್ಕೊತ ಬಂದಿದ್ದೀನಿ. ಈಗ ನಿಮ್ಗೆ ರಿಯಲೈಸ್ ಆಗಿದೆ? ಈಗ ರಿಯಲೈಸ್ ಆಗಿದೆ. ರಾಸಾಯನಿಕ ಗೊಬ್ಬರಗಳು ಅಥವಾ ಕಂಪನಿ ಬೀಜಗಳು ಅಥವಾ ಯಾವ್ಯಾವುದೋ ಔಷಧಿಗಳು ತಂದು ನಮ್ಮ ಹೊಲಗಳಿಗೆ ಬೆಳೆಗಳಿಗೆ ಹಾಕೋದ್ರಿಂದ ರೈತ ಕೈ ಸುಟ್ಕೊಳ್ತಾನೆ ಇದ್ದಾನೆ ಅಂತ ನಿಮಗೆ ಅನುಭವಕ್ಕೆ ಬಂದಿದೆ? ಹೌದು, ಅನುಭವಕ್ಕೆ ಬಂದಿದೆ. ಸರಿ, ಇದನ್ನು ನೀವು ಹೇಗೆ ರೈತರಿಗೆ ನೀವು ಮೋಟಿವೇಟ್ ಮಾಡಲಿಕ್ಕೆ ಶುರು ಮಾಡ್ತೀರಿ, ಮಾಡಿದ್ರಾ? ಅಥವಾ ರೈತರು ತುಂಬ ಜನ ಇನ್ನೂ ಅದೇ ದಾರಿಯಲ್ಲೇ ಇದ್ದಾರೆ. ಹೌದು, ನಿಮಗೆ ಆಗಿರ್ತಕ್ಕಂಥ ಈ ಅನುಭವವನ್ನು ರೈತರನ್ನು ಸಹಿತ ಈ ಕಷ್ಟದಿಂದ ಪಾರು ಮಾಡೋದಕ್ಕೆ ಏನಾದರೂ ನೀವು ತೊಡ್ಕೊಂಡಿದ್ದೀರಾ? ಹೇಗೆ? ನಾವು ನಮಗೆ ಗೊತ್ತಿರೋಂತೆ ನಮಗೆ ಕಾಂಟ್ಯಾಕ್ಟಲ್ಲಿ ಇರ್ತಕ್ಕಂಥ ಫ್ರೆಂಡ್ಸ್ ಸರ್ಕಲಲ್ಲಿ ಇರ್ತಕ್ಕಂಥ ರೈತರಿಗೆ ಎಲ್ಲ ತಿಳುವಳಿಕೆ ಮತ್ತು ನಮ್ಮದೇ ಎಕ್ಸಾಂಪಲ್ ಆಗಿ ತೋರಿಸ್ತೀವಿ. ಆದರೆ ನಮ್ಮಲ್ಲಿ ನಮ್ಮ ರೈತರು ನಮ್ಮನ್ನು ನೋಡೋ ರೀತಿ, ನಾವು ಸಂಪೂರ್ಣ ಸಾವಯವದಲ್ಲಿ ಮಾಡೋದ್ರಿಂದ ನಮ್ಮನ್ನು ನೋಡೋ ರೀತಿ ಒಂದು ಥರ ಹುಚ್ಚರು ಥರ ನೋಡ್ತಾರೆ. ಈಗಲೂ ಅದೇ ಮನೋಭಾವನೆ ಇದೆಯಾ ಜನರಲ್ಲಿ? ಈಗಲೂ ಅದೇ ಮನೋಭಾವನೆ ಇದೆ. ಮೊನ್ನೆ ಕರೋನಾ ಬಂದಾಗ ಮಾತ್ರ ಸ್ವಲ್ಪ ಅವೇರ್ನೆಸ್ ಬಂತು, ಈ ಸಾವಯವ ತಿನ್ನಬೇಕು ಇದು ನಮಗೆ ಒಳ್ಳೆಯದು. ಅದು ಬಂದಿದ್ದು ಯಾವಾಗ, ಸಂಪೂರ್ಣವಾಗಿ ಮನುಷ್ಯ ಇನ್ನೂ ಜೀವನ ಅನ್ನೋದು ನಶ್ವರ ಅಂತ ಬಂದಾಗ ಆಹಾರದ ಬಗ್ಗೆ ಅವೇರ್ನೆಸ್ ಬಂದಿದ್ದು. ಅಲ್ಲಿವರೆಗೂ ಆಹಾರದ ಬಗ್ಗೆ ಅವೇರ್ನೆಸ್ ಬರಲಿಲ್ಲ. ಅದು ಎಲ್ಲಿವರೆಗೂ ಬಂತು, ಈಗ ಸೆಕೆಂಡ್ ಲಾಕ್ಡೌನ್ ಬಂತಲ್ಲ ಅಲ್ಲಿವರೆಗೂ ಇತ್ತು. ಸೆಕೆಂಡ್ ಲಾಕ್ಡೌನ್ ಯಾವಾಗ ಕ್ಲಿಯರ್ ಆಯಿತು ಅಲ್ಲಿಂದ ಮತ್ತೆ ಯಥಾರೀತಿ ಜನರು ತಮ್ಮ ತಮ್ಮ ಕೆಲಸಗಳಲ್ಲಿ ಬ್ಯುಸಿ ಆದರು, ತಮ್ಮ ಅದನ್ನೆಲ್ಲ ಮರ್ತುಬಿಟ್ರು ಹಿಂದಿಂದು, ಮತ್ತೆ ಈಗ ಯಥಾ ರೀತಿ ಹೋಗ್ತಿದ್ದಾರೆ. ಎಲ್ಲೇನು ಕೆಮಿಕಲ್ ಸಿಗುತ್ತೆ ಅದನ್ನ ತಗೋತಾರೆ, ಅದನ್ನ ಯೂಸ್ ಮಾಡ್ತಾರೆ, ಅದನ್ನ ಮಾಡ್ತಾರೆ. ಆ ಎರಡು ಲಾಕ್ಡೌನ್ ಅಲ್ಲಿ ಮಾತ್ರ ಒಂದೂವರೆ ವರ್ಷದ ಗ್ಯಾಪ್ದಲ್ಲಿ ಸಂಪೂರ್ಣವಾಗಿ ಸುಮಾರು ಒಂದು 50% ಮಾರ್ಕೆಟ್ ರೈಸ್ ಆಯ್ತು ಸಾವಯವದ್ದು. ಸಾವಯವದ್ದು ಹುಡುಕಾಡಿ ತಗೊಂಡವರು. ಸರಿ, ಇದ್ರ ಜೊತೆಗೆ ನೀವು ತರಕಾರಿಗಳನ್ನೆಲ್ಲ ಬೆಳೀತಾ ಇದ್ದೀರಿ, ಏನೇನು ತರಕಾರಿಗಳನ್ನು ಬೆಳೀತಾ ಇದ್ದೀರಾ, ಅವೆಲ್ಲವೂ ಸಾವಯವದಲ್ಲೇ ಬೆಳೀತಾ ಇದ್ದಾರೆ, ಹೇಗೆ? ಸರ್, ನಂದು ಸಂಪೂರ್ಣ ಭೂಮಿ ಇರ್ತಕ್ಕಂಥ 4 ಎಕರೆ ಸಂಪೂರ್ಣ ಸಾವಯವದಲ್ಲೇ ಮಾಡ್ತಾ ಇರೋದು. ಅದರಲ್ಲಿ ನಾವು ತರಕಾರಿ ಅಂದರೆ ಬೆಂಡೆ, ಆಗಲ, ಹೀರೆ, ಬೀನ್ಸು, ಜವಳಿ ಮಾಡ್ತಾ ಇದ್ದೀವಿ, ಮೆಣಸಿನಕಾಯಿ, ಟೊಮೊಟೊ ಇಷ್ಟು ಮಾಡ್ತಾ ಇದ್ದೀವಿ. ಇದನ್ನು ಸಂಪೂರ್ಣ ಸಾವಯವದಲ್ಲೇ ಮಾಡ್ತಾ ಇರೋದು. ಸೊ ಈ ತರಕಾರಿ ಬೆಳೆಗಳಿಗೆಲ್ಲ ಏನಾದರೂ ರೋಗಗಳು ಬಂದರೆ ಅಥವಾ ಕೀಟಬಾಧೆ ಬಂದರೆ ಅವುಗಳನ್ನು ನಿಯಂತ್ರಣ ಮಾಡೋದಕ್ಕೆ ಯಾವ ಸಾವಯವ ಒಳಸುರಿಗಳನ್ನು ಬಳಕೆ ಮಾಡ್ತಾರೆ? ತರಕಾರಿಗಳಿಗೆ ಒಂದು ಬರ್ತಕ್ಕಂಥದ್ದು ಈ ಬೂದಿ ರೋಗ ಅಂತೀವಿ ನಮ್ಮ, ಅದು ಹುಳಿ ಮಜ್ಜಿಗೆ ಸ್ಪ್ರೇ ಮಾಡಿದರೆ ನಮಗೆ ಬೂದಿ ರೋಗ ಸಂಪೂರ್ಣ ಕಂಟ್ರೋಲಿಗೆ ಬರುತ್ತೆ. ಇನ್ನು ಉಳಿದ ಬಾಧೆಗೆ ನಾವು ಸ್ವಲ್ಪ ವೀಕ್ಲಿ ಒನ್ಸು ಈ ಬೇವಿನ ಎಣ್ಣೆ ಹೊಡಿತಾ ಇದ್ರೆ, ಸ್ಪ್ರೇ ಮಾಡ್ತಾ ಇದ್ರೆ ಉಳಿದ ಬಾಧೆನು ಹತೋಟಿಗೆ ಬರುತ್ತೆ. ಜೊತೆ ಸ್ವಲ್ಪ ಜಾಸ್ತಿ ಆಯ್ತಂದ್ರೆ ಅಗ್ನಿಯಾಸ್ತ್ರ, ದಶಪರ್ಣಿ ಕಷಾಯ ಅಂತ ಇದ್ದಾವೆ, ಅವನ್ನೆಲ್ಲ ಯೂಸ್ ಮಾಡಿದರೆ ಸಂಪೂರ್ಣ ಹತೋಟಿ ತರಬಹುದು. ಈಗ ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಈ ಕೃಷಿ ವ್ಯವಸ್ಥೆಯೊಳಗಡೆಗೆ ನಿಮ್ಮದೇ ನಿರ್ಧಾರನ ಅಥವಾ ತಂದೆ ಅಣ್ಣ ತಮ್ಮಂದರು ಇವರೆಲ್ಲರೂ ನಿರ್ಧಾರ ತೆಗೆದುಕೊಳ್ತಾರೆ, ಹೇಗೆ? ಈ ಮುಂಚೆ ನಾನು ಕೆಮಿಕಲ್ ಮಾಡಬೇಕಾದ್ರೆ ಎಲ್ಲರೂ ಸೇರಿ ನಿರ್ಧಾರ ತಗೋತಾ ಇದ್ವಿ. ಅದನ್ನ ಬಿಟ್ಟ ಮೇಲೆ ನಂದೇ ನಿರ್ಧಾರ. ಈಗ ಅವರೆಲ್ಲರೂ ನಿಮ್ಮ ಈ ಪದ್ಧತಿಯನ್ನು ಗೌರವಿಸ್ತಾರೆ? ಇನಿಷಿಯಲಿ ಅಪೋಸ್ ಮಾಡಿದ್ದುಂಟು. ಅದರಲ್ಲಿ ಬೆಳೆ ಯಾವಾಗ ಸದೃಢವಾಗಿ ಕಾಣಿಸ್ತು ಆಗಿಂದ ನಮಗೆ ಅವರು ಸಪೋರ್ಟ್ ಮಾಡ್ತಾ ಬಂದರು. ಸರಿ ಪ್ರದೀಪ್ ಅವರೇ, ಮುಂದೆ ನಿಮ್ಮ ಕೃಷಿಯ ಕನಸುಗಳು ಏನೇನು, ಹೇಗೆ? ಸರ್, ಕೃಷಿ ಕನಸು ಅಂತಂದರೆ ಈಗ ಏನು, ಒಬ್ಬ ಮಾಸ್ಟರ್ ಆಗಿರ್ಬೋದು, ಒಬ್ಬ ಇಂಜಿನಿಯರ್ ಆಗಿರ್ಬೋದು, ಯಾವ ಥರ ಮಂತ್ಲಿ ಸ್ಯಾಲ್ರಿ ತಗೋತಾನೋ ಹಂಗೆ ರೈತನಿಗೆ ಕಂಟಿನ್ಯೂ ಆಗಿ ಪರ್ ಡೇ ಬೇಸಿಕ್ಕು, ವೀಕ್ಲಿ ಬೇಸಿಸ್ಸು, ಮತ್ತು ಮಂತ್ಲಿ ಬೇಸಿಸ್ ಆಗಿ, ಮತ್ತು ಇಯರ್ಲಿ ಬೇಸಿಸ್ ಆಗಿ, ಮತ್ತು ಎಫ್ ಡಿ ಫಿಕ್ಸ್ಡ್ ಡೆಪಾಸಿಟ್ ಥರ, ಈ ಥರ ಪ್ಲ್ಯಾನ್ ಮಾಡಿಕೊಂಡು ಕೃಷಿನ ಮುಂದುವರ್ಸ್ಕೊಂಡು ಹೋಗಬೇಕು ಅಂತೇಳಿ ಇರೋದು ಮುಂದಿನ ಪ್ಲ್ಯಾನು. ಸರಿ, ನಿಮ್ಮಂಥ ವಯೋಮಾನದ ಯುವಕರಿಗೆ, ರೈತರಿಗೆ, ರೈತ ಕುಟುಂಬದ ಮಕ್ಕಳಿಗೆ ಏನು ಹೇಳಕ್ಕೆ ಬಯಸ್ತೀರಿ? ಕೃಷಿ ಅನ್ನೋದು ಎಲ್ಲರಲ್ಲಿ ತಲೆದಿರ್ತಕ್ಕಂಥದ್ದು ಒಂದೇ, ವ್ಯವಸಾಯ ನೀನು ಸಹಾಯ, ನಿಮ್ಮಪ್ಪ ಸಹಾಯ, ಮನೆ ಮುಂದ್ರೆಲ್ಲ ಸಹಾಯ ಅಂತ ಹೇಳ್ತಾರೆ. ಅದು ಆಗಿರೋದು ನಾವು ವ್ಯವಸಾಯನ ಯಾವ ಟೈಮಲ್ಲಿ ಏನು ಮಾಡಬೇಕು ಅದನ್ನು ನಾವು ಮಾಡದೇ ಇರೋದ್ರಿಂದ, ಜೊತೆಗೆ ನಾವು ಏನು ಹಾಕಬೇಕು ಅದು ನಮಗೆ ಪರಿಜ್ಞಾನ ಇಲ್ಲದೆ ಇರೋದ್ರಿಂದ, ಮತ್ತು ಯಾವ ಟೈಮಲ್ಲಿ ಏನು ಬಿತ್ತನೆ ಮಾಡಬೇಕು, ನಮಗೆ ಮಳೆ ಎಷ್ಟಾಗುತ್ತೆ, ಆ ಮಳೆಗೆ ನಮಗೆ ಬರ್ತಕ್ಕಂಥ ಬೆಳೆ ಯಾವುದು, ಅದು ಪರಿಜ್ಞಾನ ಇಲ್ಲದ್ರಿಂದ ಯಾವುದೋ ಒಂದು ಬೆಳೆಯಿಂದ ದುಡ್ಡಾಯಿತು, ಅವ್ರು ಯಾರೋ ದುಡ್ಡು ಮಾಡಿಬಿಟ್ರು, ಒಬ್ಬ ಶೇಂಗಾ ಹಾಕಿ ದುಡ್ಡು ಮಾಡ್ಬಿಟ್ಟ, ಒಬ್ಬ ಹತ್ತಿ ಹಾಕಿ ದುಡ್ಡು ಮಾಡ್ಬಿಟ್ಟ, ಎಲ್ಲ ಹತ್ತಿ ಹಾಕ್ಬಿಡೋದು, ಎಲ್ಲ ಶೇಂಗಾ ಹಾಕ್ಬಿಡೋದು, ಎಲ್ಲ ಮೆಕ್ಕೆಜೋಳ ಹಾಕ್ಬಿಡೋದು, ಒಂದೇ ಕ್ರಾಪ್ ಆಗುತ್ತೆ. ಮೊದಲೆಲ್ಲ ನಮ್ಮ ಹಿರಿಕರು ಬೆಳೀತಾ ಇದ್ರು, ಶೇಂಗಾ ಹಾಕಿದರೆ ಅದರೊಳಗಡೆ ಸೂರ್ಯಕಾಂತಿ ಇರ್ತಾ ಇತ್ತು, ಒಳ ಸುತ್ತಲೂ ಸಾಸಿವೆ ಇರ್ತಾ ಇತ್ತು, ಮತ್ತು ಸೂರ್ಯಕಾಂತಿ, ತೊಗರಿ, ಅದರಲ್ಲಿ ಅಲಸಂದೆ, ಎಲ್ಲ ಪ್ರತಿಯೊಂದು ಮಿಕ್ಸ್ಡ್ ಆಗಿರ್ತಿತ್ತು. ಏನಾಗ್ತದೆ, ಒಂದು ಶೇಂಗಾಕ್ಕೆ ಬೀಳ್ತಕ್ಕಂಥ ಬೂದಿ ರೋಗ, ಈ ಶೀಡೆ ಎಲ್ಲ ಬಂದು ಅಲಸಂದಿಗೆ ಬರ್ತಾ ಇತ್ತು, ಅದಕ್ಕೆ ಬರ್ತಕ್ಕಂಥ ಉಳಿದ ಬಾಧೆ ಸೂರ್ಯಕಾಂತಿಗೆ ಹೋಗ್ತಾ ಇತ್ತು, ತೊಗರಿಗೆ ಹೂ ಹೋಗ್ತಾ ಇತ್ತು, ಒಂದಕ್ಕೊಂದು ನಿಯಂತ್ರಣ, ಅದು ನಿಯಂತ್ರಣ, ಸ್ವ ನಿಯಂತ್ರಣ ಅದು. ಅದನ್ನೆಲ್ಲ ನಾವು ಮರ್ತುಬಿಟ್ಟು ಈಗ ನೀವು ನೋಡ್ರಿ, ರೋಡಲ್ಲಿ ಹೋಗ್ತಾ ಯಾವ ಹೊಲದಲ್ಲಾದ್ರೂ ಈಗ ಶೇಂಗಾ ಕಿತ್ಕೊಂಡ್ರೆ ಮುಗೀತು, ಕ್ಲೀನ್, ಮೆಕ್ಕೆಜೋಳ ಕೊಯ್ಕೊಂಡ್ರೆ ಮಿಶ್ರ ಬೆಳೆ ಪದ್ಧತಿ ಇಲ್ಲ. ಹಂಗಾಗಿ ನಮ್ಮ ರೈತರು ಇವತ್ತು ಕೃಷಿಯಿಂದ ನಷ್ಟದ ಕಡೆಗೆ ಹೋಗ್ತಾ ಇರೋದು. ಸೊ ನೀವು ಮಿಶ್ರ ಬೆಳೆ ಪದ್ಧತಿ ಬಹಳ ಮುಖ್ಯ ಅಂತ ಹೇಳ್ತಾ ಇದ್ದೀರಿ. ಹೌದು ಸರ್. ಇದನ್ನು ಮೋಟಿವೇಟ್ ಮಾಡ್ತೀರಾ ರೈತರಿಗೆಲ್ಲ ನೀವೆಲ್ಲ ಹೇಳ್ತೀವಿ? ಒಳ್ಳೆಯದು ಪ್ರದೀಪ್ ಅವರೇ. ನಮ್ಮ ಹೊಸಪೇಟೆ ಆಕಾಶವಾಣಿಯ ಕಿಸಾನ್ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಇದುವರೆಗೆ ಭಾಗವಹಿಸಿ ತಮ್ಮ ಕೃಷಿಯ ಅನುಭವಗಳನ್ನು ಹಂಚಿಕೊಂಡ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ರೈತ ಬಾಂಧವರೇ, ಇದುವರೆಗೆ ಸಾವಯವ ಕೃಷಿ ಕುರಿತು ಕೂಡ್ಲಿಗಿ ತಾಲೂಕು ಎಂಬಿ ಅಯ್ಯನಹಳ್ಳಿ ಗ್ರಾಮದ ಪ್ರಗತಿಪರ ರೈತರಾದ ಶ್ರೀ ಪ್ರದೀಪ್ ಕೆ ಅವರೊಂದಿಗೆ ಸಂದರ್ಶನ ಕೇಳಿದ್ದೀರಿ. ಸಂದರ್ಶನದ ಸಂದರ್ಶಕರು ಸೋಮೇಶ್ ಉಪ್ಪಾರ್. ಅಮ್ಮ ಯಾವಾಗ ಬರುತ್ತೆ? ಈಗಲೇ ಬರುತ್ತೆ. ಅಯ್ಯೋ ಹೇಳಮ್ಮ, ಯಾವಾಗ ಬರುತ್ತೆ? ಹೇಳಿದ್ನಲ್ಲ ಈಗಲೇ ಬರುತ್ತೆ ಅಂತ. ನೋಡು ಬಂತು ಬಾವಿ. ಅಯ್ಯೋ ಬಾವಿ ಅಲ್ಲ ಅಮ್ಮ, ನಮ್ಮ ಮನೆ ನಲ್ಲಿ ನೀರ್ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ದೀನಿ. ನಲ್ಲಿ ನೀರ? ಅಯ್ಯೋ ಪುಟ್ಟಿ, ಆದಷ್ಟು ಬೇಗ ಬಂದ್ಬಿಡುತ್ತೆ. ಜಲಜೀವನ ಮಿಷನ್ ಬಂದಾಗಿದೆ. ನಾವು ಒಂದ್ ಹೆಜ್ಜೆ ಮುಂದೆ ಇಟ್ರೆ ಸಾಕು, ಸರ್ಕಾರ 10 ಹೆಜ್ಜೆ ಮುಂದೆ ಇಡುತ್ತೆ. ನಿಮ್ ಬಾಯಿಗೆ ತುಪ್ಪ ಸಕ್ಕರೆ ಹಾಕ್ಬೇಕು. ತುಪ್ಪ ಸಕ್ಕರೆ ಅಲ್ಲ ಅಮ್ಮ, ಸ್ವಚ್ಛ ಜಲ. 2024 ಒಳಗೆ ದೇಶದ 19 ಕೋಟಿ ಮನೆಗಳಿಗೆ ತಲುಪಲಿದೆ ಕುಡಿಯುವ ಶುದ್ಧ ನೀರು. ಇನ್ನಾಗಲಿದೆ ಹರ್ ಘರ್ ಜಲ್, ಜಲ್ ಜೀವನ್ ಮಿಷನ್, ಜಲಶಕ್ತಿ ಸಚಿವಾಲಯ, ಭಾರತ ಸರ್ಕಾರ. ನನ್ ಗಂಡ ದಿನವೆಲ್ಲ ಕೆಮ್ತಾ ಇರ್ತಾರೆ, ರಾತ್ರಿ ಎಲ್ಲ ಜ್ವರ ಇರುತ್ತೆ, ಕಫದಲ್ಲಿ ರಕ್ತ ಬೀಳುತ್ತೆ, ಇದಕ್ಕೆಲ್ಲ ಏನಾದ್ರೂ ಔಷಧ ಕೊಡಣ್ಣ? ತಗೊಳಮ್ಮ, ಈ ಮಾತ್ರೆ ಒಂದ್ ವಾರ ಕೊಡು. ನಿಲ್ಲಿ, ಈಕೆ ಹೇಳಿದ್ದೆಲ್ಲ ಕ್ಷಯ ರೋಗದ ಲಕ್ಷಣಗಳು. ಡಾಕ್ಟರ್ ಚೀಟಿ ಇಲ್ಲದೆ ಔಷಧಿ ಕೊಟ್ರೆ ನಿಮಗ್ ದಂಡ ಹಾಕ್ತಾರೆ. ಕ್ಷಯ ರೋಗಿಯ ವಿವರ, ಅವ್ರಿಗೆ ಕೊಟ್ಟ ಔಷಧ ಎಲ್ಲನು ದಾಖಲಿಸಬೇಕು ಅಂತ ಗೊತ್ತಿಲ್ವಾ ನಿಮ್ಗೆ? ಅಲ್ಲಮ್ಮ, ಕ್ಷಯ ರೋಗ ಪರೀಕ್ಷೆ ಚಿಕಿತ್ಸೆ ಉಚಿತವಾಗಿ ಮಾಡ್ತಾರೆ. ಮೊದಲು ನಿನ್ನ ಗಂಡನ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗು. ಹೆಚ್ಚಿನ ಮಾಹಿತಿಗೆ ಉಚಿತ ಸಹಾಯವಾಣಿ ಸಂಖ್ಯೆ 104ಕ್ಕೆ ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ನಮಸ್ಕಾರ, ನಾನು ನಿಮ್ ಪ್ರೇಮ ಮಾತಾಡ್ತಾ ಇದ್ದೀನಿ. ನಾನು ಗಾಯಕಿ ಬಿ ಆರ್ ಛಾಯಾ. ನಾನು ನಿಮ್ಮ ಸುಧಾಮೂರ್ತಿ. ನಾನು ಬಿ ಜಯಶ್ರೀ. ನಾನು ಸ್ನೇಹಲ್ ಆರ್, ಐಎಎಸ್. ಇವರೆಲ್ಲ ಅಸಾಧ್ಯವನ್ನು ಸಾಧ್ಯ ಮಾಡಿದ ಸರ್ವಶ್ರೇಷ್ಠ ಸಾಧಕಿಯರು. ನಿಮ್ಮ ಮನೆ ಬೆಳಗಲು ಬರುತ್ತಿರುವ ನಂದಾದೀಪವನ್ನು ಹೆಣ್ಣೆಂದು ಆರಿಸದಿರಿ. ಹೆಣ್ಣು ಮಕ್ಕಳನ್ನು ಉಳಿಸಿ, ಹೆಣ್ಣು ಮಕ್ಕಳನ್ನು ಓದಿಸಿ.